ಕೃಷಿ ಹೊಂಡ ಐತೆ, ನಮ್ದು ಒಂದು ದೊಡ್ಡದೊಂದು ಕೆರೆ ಐತೆ, ಕೆರೆಗೆ ಮುಗಿಸ್ತೀವಿ. ಆಮೇಲೆ ಜೇನು ಸಾಕಾಣಿಕೆ ಪೆಟ್ಟಿಗೆ ತಗೊಂಡ್ಬಂದಿ, ಒಂದು ಒಂದು ಹತ್ತು ಹದಿನೈದು ಪೆಟ್ಟಿಗೆ ಅದಾವ, ಹದಿನೈದು ಪೆಟ್ಟಿಗೆ ಜೇನು ಪೆಟ್ಟಿಗೆ ಇಟ್ಟಿವಿ, ಈಗ ಅದೊಂದು ಸ್ಟಾರ್ಟ್ ಮಾಡಿವಿ. ಮತ್ತೆ ನಿಮ್ಸ ದಾಳಿಂಬೆ ಒಂದು ಹತ್ತು ಎಕರೆ, ಈಗ ಅದು ಅಲ್ಲೆ ಮೂರು ಕ್ರಾಪ್ ತಗೊಂಡಿವಿ, ನಾಲ್ಕನೇ ಕ್ರಾಪ್ ಇಟ್ಬಿಟ್ಟಿವಿ ಈಗ ಪುಡ ಕಚ್ಚಿ. ಈಗ ಲಿಂಗಸೂರು ತಾಲೂಕಿನಲ್ಲಿ ತಮ್ಮ ಹೆಸರು ಅಂತಂದ್ರೆ ರೇಷ್ಮೆ ಕೃಷಿಯಲ್ಲಿ ಅಂತಂದ್ರೆ ಎಲ್ಲರೂ ಕೈ ಮಾಡಿ ತೋರ್ಸೋದು ಮಲ್ಲೇಶಗೌಡ ಪಾಟೀಲ್ರು ರೇಷ್ಮೆ ಕೃಷಿಯನ್ನ ಬಹಳ ಚೆನ್ನಾಗಿ ಮಾಡ್ತಾರೆ ಅಂತಕ್ಕಂತ ವಿಚಾರ. ರೇಷ್ಮೆ ಕೃಷಿ ತಮಗೆ ಯಾವ ರೀತಿ ಕರಗತ ಆಯ್ತು? ರೇಷ್ಮೆ ಕೃಷಿ ಇದು ರೇಷ್ಮೆ ಕೃಷಿ ನಮ್ಮ ಭಾಗಕ್ಕೆ, ನಮ್ಮ ಉತ್ತರ ಕರ್ನಾಟಕ ಆದ್ರೆ ಹೈದರಾಬಾದ್ ಕರ್ನಾಟಕ ಆದ್ರಿ, ನಮ್ಮಲ್ಲೇ ಬಂದದ್ದು 1976 ಇಲ್ಲಿ ನಮ್ಮಲ್ಲೇ ಈ ಎಲ್ಲ ಆಫೀಸ್ಗಳೆಲ್ಲ ಇಲ್ಲೆಲ್ಲ ಇಲಾಖೆಯವರು ಆಫೀಸ್ಗಳು ತೆಗೆದು ರೈತರಿಗೆ ಅದ್ರ ಬಗ್ಗೆ ಮಾಹಿತಿಗಳನ್ನ ಕೊಡಕ್ ಹಚ್ಚಿದ್ರು. ಹಿಂಗ್ ರೇಷ್ಮೆ ಮಾಡ್ರಿ, ಇದ ಕಡೆ ಮೊದಲೆಲ್ಲ 5-6 ಜಿಲ್ಲಾದಾಗ ಮಾತ್ರ ಇರ್ತಾರೆ, ಆ ಕಡೆ ಎಲ್ಲ ತುಮಕೂರು, ಕೋಲಾರು, ಮಂಡ್ಯ, ಮೈಸೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ರಾಮನಗರ, ಅವೊಂದು 6-7 ಜಿಲ್ಲಾದಾಗ ಇತ್ತು. ಆಮೇಲೆ ಎಲ್ಲ ಇಡೀ ಇಲಾಖೆಯವ್ರು ಏನ್ ಮಾಡಿದ್ರು ಆ ಟೈಮ್ನಾಗ 1976 ಇಡೀ ನಮ್ಮ ಕರ್ನಾಟಕದಾದ್ಯಂತ ನಾವು ವಿಸ್ತರಣೆ ಮಾಡಿದ್ರು. ಎಲ್ಲ ಕಡೆ ಆಫೀಸ್ಗಳು ತೆಗೆದು ರೈತರಿಗೆ ಪ್ರಮೋಟ್ ಮಾಡಿ ಇದನ್ನ ಬೆಳೀರಿ, ಒಳ್ಳೆ ಲಾಭದಾಯಕ ಬೆಳೆ ಅಂತ ಹೇಳಿದ್ರು. ಅವ್ ನಾವು 78 ಪ್ರಾರಂಭ ಮಾಡಿದ್ವಿ ರೇಷ್ಮೆ, ಅಲ್ಲಿಂದ 78 ಪ್ರಾರಂಭ ಮಾಡಿ ಇಲ್ಲಿವರೆಗೂ ಕಂಟಿನ್ಯೂ ಆಗಿ ನಾವು ರೇಷ್ಮೆ ಅದ್ರ ಗ್ಯಾಪ್ ಕೊಟ್ಟಿಲ್ಲ, ಕಾಯಂ ಆಗಿ ನಾವು ಮಾಡ್ತಾ ಬಂದಿವಿ. ಪ್ರತಿ ವರ್ಷ ಎಷ್ಟು ಎಕರೆದಲ್ಲಿ ರೇಷ್ಮೆ ಕೃಷಿ ಇರತ್ ನಿಮ್ದು? ಈಗ ನಮ್ದು ಇರೋದ ಈಗ ಒಟ್ಟು 13-14 ರೇಷ್ಮೆ ಇತ್ತು, ಈಗ 14 ಒಂದ್ 10 ಸಿಂಗಲ್ ಸಾಲ್ ಅಂದ್ರೆ ಮೊದಲೆಲ್ಲ ಜೋಡಿ ಸಾಲ್ ಪದ್ಧತಿ ಆಗಿತ್ತು ನಮ್ ರೇಷ್ಮೆ, 10-12 ಆಗಿತ್ತು ಅಂದ್ರೆ ಈಗೆಲ್ಲ ಅದನ್ನ ತೆಗೆದಾಕಿ ಈಗ ನಾವು ಹೊಸ ಸಿಂಗಲ್ ಸಾಲ್ ಮಾಡಿ ಅಂದ್ರೆ ಎಷ್ಟು ಗಿಡಗಳ ಅಂತರ ಎಷ್ಟು ಜಾಸ್ತಿ ಇರ್ತದೆ ಅಷ್ಟು ಸೊಪ್ಪು ಕ್ವಾಲಿಟಿ ಬರ್ತದೆ. ಅಂದ್ರ ಮೊದಲ ಜೋಡಿ ಸಾಲ್ ಪದ್ಧತಿಯಲ್ಲಿ 5,000 ಗಿಡ ಕುಳಿತದ್ದು ಒಂದ್ ಎಕರೆಕ್ಕ, ಸಾಲಿನ ಸಾಲಿಗೆ 7 ಫೀಟ್, 3 ಸಸಿ 3 ಫೀಟ್. ಆ ಒಂದು ಲೆಕ್ಕದಲ್ಲಿ ನಾವು ಈ ಪ್ಲಾಂಟೇಶನ್ ಮಾಡಿವಿ. ಅದನ್ನೆಲ್ಲ ತೆಗ್ಬಡಿಸಿ 1.5 ಫೀಟ್ ಈ ಪೈಪ್ ಲೈನ್ ತೆಗೆದು ತೆಗಿತೀವಿ, ಆ ತರ ತೆಗೆದು ಅದರಲ್ಲಿಂದ ಗೊಬ್ಬರ ಗಿಬ್ಬರ ಹಾಕಿ ನಾವು ಬೆಳೆ ಬೆಳೀತಾ ಬಂದಿದ್ದೀವಿ. ಈಗ ಅದರಲ್ಲಿ ಈಗ ಒಂದ್ ಎಕರೆಗೆ 1,28,000 ಕುಂತಾವ ಈಗ ಒಂದ್ ಎಕರೆ. ಈಗ ಅದ್ರ ಹೊಸ ಪ್ಲಾಂಟೇಶನ್ ಮಾಡಿ 3 ಈಗ ಹೊಸ ಪ್ಲಾಂಟೇಶನ್ ಈ ಹೋದ ವರ್ಷ ಒಂದಿಷ್ಟು ಮಾಡಿದ್ವಿ, ಈ ವರ್ಷ ಒಂದಿಷ್ಟು ಮಾಡಿವಿ, ಅಜೆ ವರ್ಷ ಒಂದಿಷ್ಟು ಮಾಡಿವಿ. ಒಟ್ಟಿನ ಜೊತೆ ಹಳೆ ಪ್ಲಾಂಟ್ ಒಂದು 12 ಆಗಿತ್ತು ತೆಗೆದು ಅವನ್ನೆಲ್ಲ ಹಚ್ಚಿ ಆ ಜೋಡಿ ಸಾಲ ಪದ್ಧತಿ ಎಲ್ಲ ಬಹಳ ಸೊಪ್ಪು ಕ್ವಾಲಿಟಿ ಬರ್ತದಿಲ್ಲ, ಸ್ವಲ್ಪ ಈಗ ಹೊಸ ಪದ್ಧತಿ ಮಾಡಿ ಎಲ್ಲ ಈಗ ಸಿಂಗಲ್ ಸಾಲ್ ಮಾಡ್ತಾಳೆ ಅಂದ್ರೆ ಕ್ವಾಲಿಟಿ ಸೊಪ್ಪು ಬರಕತ್ತೈತೆ. ಆಮೇಲೆ ಇದ್ರ ಜೊತೆಗೆ ಚಾಕಿ ಸಾಕಾಣಿಕೆ ಮಾಡ್ತೀವಿ. ಆಮೇಲೆ ನಮ್ಗೆ ಚಾಕಿ ಒಂದೇಳೆ ಎಷ್ಟು ನಮ್ಗೆ ಸೊಪ್ಪು ಬೇಕೋ ಅಷ್ಟು ಜಾಕಿ ಗಾರದ ಹಾಕಿ ಉಳಿದಂತೆ ಆಮೇಲೆ ಗೂಡು ಉತ್ಪಾದನೆ ಮಾಡ್ತೀವಿ. ಮತ್ತೆ ನಾವು ಗೂಡು ಉತ್ಪಾದನೆ ಮಾಡ್ತೀವಿ, ಗೂಡು ಬೆಳಿತೀವಿ. ಎರಡು ನಮ್ಗೆ ಚಾಕಿ ಕಮ್ಮಿ ಇದ್ದು ಅಂದ್ರೆ ಇದು ಗೂಡು ಉತ್ಪಾದನೆ ಮಾಡ್ತೀವಿ. ಚಾಕಿ ಮಾತ್ರ ತಿಂಗಳಿಗೆ ಮೊದಲ ಕಷ್ಟ ಮೊದಲು ಪ್ರಥಮ ಆದ್ಯತೆ ಅಷ್ಟೆ ಕೊಡೋದು ನಾವು ಚಾಕಿಗೆ. ಒಂದು ಈಗ ತಿಂಗಳ 30,000 ಚಾಕಿ ಮಾಡ್ತೀವಿ. ತಿಂಗಳ 30,000 ಚಾಕಿ ಸಾಕಾಣಿಕೆ ಮಾಡಿ ರೈತರಿಗೆ ಕೊಡ್ತಾ ಇದ್ದೀರಿ? 10 ಬೆಳೆ ಮಾಡ್ತೀವಿ, 10 ಬೆಳೆ 10 ಒಂದು ಕ್ರಾಪ್ ಹೋಗುತ್ತದೆ ಚಾಕಿ. 10 ಅಂದ್ರೆ ನಿಮ್ಗೆ ತಿಂಗಳಿಗೆ 3 ಆಗ್ತಾವ, 30,000 ಚಾಕಿ ಆಗ್ತಾವ ತಿಂಗಳ. ಹೇಗೆ ತಾವು ಚಾಕಿ ಸಾಕಾಣಿಕೆಯನ್ನ ಬೇಡಿಕೆ ಆಧಾರದ ಮೇಲೆ ಮಾಡ್ತಾ ಇರ್ತೀರೋ, ಅಥವಾ ಹೇಗೆ ಒಮ್ಮೆ ಚಾಕಿ ಸಾಕಾಣಿಕೆ ಮಾಡಿದಾಗ ಅದು ಸೇಲ್ ಆಗ್ಬೇಕು ತಮಗೆ ಚಾಕಿ ಹುಳುಗಳು? ಯಾರ್ಯಾರು ಇಂಜೆಕ್ಟ್ ಮಾಡ್ತಾರ ನಮ್ಗೆ ಇಷ್ಟೇ ತಾರೀಕಿಗೆ ನಮ್ಗೆ ಇದನ್ನ ಚಾಕಿ ಮಾಡಿಕೊಡ್ರೆ ಆ ತಾರೀಕಿಗೆ ನಾವು ಇಂಜೆಕ್ಟ್ ಬದಲ ಮಾಡಿಕೊಂತೀವಿ, ಮಾಡಿಕೊಂಡ ಆಮೇಲೆ ನಾವು ಸಿಲ್ಕ್ ಬೋರ್ಡ್ ಲಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕೇಂದ್ರ ರೇಷಿ ಮಂಡಳಿ ಐತಲ್ಲ ಅವ್ರು ಗ್ರೇನೇಜ್ಗಳು ಅದಾವ, ಆ ಗ್ರೇನೇಜ್ ಲಿಂದ ನಾವು ಮೊಟ್ಟೆ ತರಿಸ್ತೀವಿ. ಮೈಸೂರಿಂದ ತರಿಸ್ತೀವಿ, ಈ ಕಡೆ ಹೊಸೂರು ಬೆಂಗಳೂರಿಂದ ತರಿಸ್ತೀವಿ, ಬೇರೆ ಬೇರೆ ಕಡೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಲಿಂದ ಕೇಂದ್ರ ರೇಷಿ ಮಂಡಳಿಯಿಂದ ಮೊಟ್ಟೆ ತರಿಸಿ ಅವನ್ ಇಲ್ಲೇ ಬ್ಲಾಕ್ ಬಾಕ್ಸ್ ಮಾಡಿ ಅವ್ನ ಚಾಕಿ ಮಾಡಿ ಆಮೇಲೆ ಎರಡನೇ ಅಂತ ಸೆಟ್ಲ್ ಆದ್ಮೇಲೆ ನಾವು ಸುಣ್ಣ ಹೊಡೆದು ರೈತರಿಗೆ ಮನೆಗೆ ಕಳ್ಸಿಕೊಡ್ತೀವಿ. ಹೇಗೆ 100 ಚಾಕಿ ಒಂದು 100 ಮೊಟ್ಟೆ ಹೇಗೆ ರೇಟ್ ಸಿಗ್ತಾ ಇದೆ ನಿಮಗೆ ಚಾಕಿ? ಚಾಕಿ 2,500 ರೂಪಾಯಿ ಒಂದು 100 ಲೆಂಚ್ ಮಾಡಿಕೊಡಕ್ ಹೆಚ್ಚು ನಾವು. 2,500 ರೂಪಾಯಿ? 2,500 ರೂಪಾಯಿ. ಇದಕ್ಕ ನಾವು 2,500 ರೂಪಾಯಿ ಒಂದು ರಸೀದಿ ಕೊಡ್ತೀವಿ, ಅವರು ಇಲಾಖೆಯವರು 1,000 ರೂಪಾಯಿ ಸಬ್ಸಿಡಿ ಸಹಾಯಧನ ರೈತರಿಗೆ ಕೊಡ್ತಾರೆ. ರೈತರಿಗೆ ಕೊಡ್ತಾರೆ 1,000 ರೂಪಾಯಿ ಬೈವಟ್ಟೆ. ನಾವು ಓನ್ಲಿ ಬೈವಟ್ಟೆ ಮಾಡ್ತೀವಿ, ಬೇರೆ ಇವನು ಮಾಡಂಗಿಲ್ಲ, ಸಿಬಿ ಮಾಡಂಗಿಲ್ಲ ನಾವು. ಓನ್ಲಿ ಬಿಳೆ ಗುಡು ವೈಟ್ ಗುಡ್ರಿ. ಈಗ ಚಾಕಿ ಸಾಕಾಣಿಕೆ ಮಾಡೋದು ಹೇಗ ಅನಿಸ್ತದೆ ಮಲ್ಲೇಶ್ಗೌಡ್ರೆ, ತಮಗೆ ಲಾಭ ಅನಿಸ್ತದೆ ಚಾಕಿ ಸಾಕಾಣಿಕೆ? ಲಾಭ ಐತೆ, ಆದ್ರೆ ರಿಸ್ಕ್ ಐತೆ. ರಿಸ್ಕ್ ಅದ? ರಿಸ್ಕ್ ಐತೆ, ಯಾಕಂದ್ರೆ ಅವು ಒಂದೊಂದ್ಸಲ ಒಂದೊಂದ್ಸಲ ಫೇಲ್ ಆಗ್ತಾವ, ವಾತಾವರಣದಲ್ಲಿ ಏರ್ಪೇರ್ ಆಗ್ತದೆ, ಆಮೇಲೆ ಇಮ್ಯುನಿಟಿ ಜಾಸ್ತಿ ಆಗ್ತದ, ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ ಅದನ್ನ. ಸತತವಾಗಿ ಒಂದ್ ವಾರ ಮಳೆ ಆಗ್ತಂದ್ರ 100% ಇಮ್ಯುನಿಟಿ ಇರ್ತದೆ ರೂಮ್ ನಾಗ. ಹೌದು, ನಮ್ಗೆ ಉಳುಕ್ ಬೇಕಾಗ್ತದ 80% ಬೇಕು ಇಮ್ಯುನಿಟಿ. 28 degrees ಟೆಂಪರೇಚರ್ ಬೇಕು, ನಾವ್ ಅದನ್ನ ಅವಾಗ ಮೇಂಟೈನ್ ಮಾಡಕ್ ಆಗೋದಲ್ಲ. ವಾತಾವರಣ 100% ಇಮ್ಯುನಿಟಿ ಇದ್ದಾಗ ಅದನ್ನ ಹೆಂಗ್ ಕಳಿಸ್ತೀರಿ ನೀವು? ಅದ್ರ ವ್ಯವಸ್ಥೆ ಕಡಿಮೆ ಆದ್ರೆ ನಾವು ಹೆಚ್ಚಿಗೆ ಮಾಡಬಹುದು. ಇಮ್ಯುಡಿಫೈಯರ್ ಇರ್ತದೆ, ಇಮ್ಯುಡಿಫೈಯರ್ ಚಾಲ್ ಮಾಡ್ತೀವಿ, ಹೆಚ್ಚಿಗೆ ಮಾಡ್ತಾರೆ ತೇವಾಂಶನ. ಹೌದೌದು, ತೇವಾಂಶ ಜಾಸ್ತಿ ಇರ್ತದ್ರೆ ಕಡಿಮೆ ಹೆಂಗ್ ಮಾಡ್ತೀರಿ? ಅಂದ್ರೆ ಒಂಥರ ರಿಸ್ಕ್ ಇದ್ದಂಗ. ಅದು ರಿಸ್ಕ್ ಐತೆ, ಆಮೇಲೆ ಮೊಟ್ಟೆಗಳು ಒಮ್ಮೆ ಏನ ಗ್ರೇನೇಜ್ ಸರಿ ಕೊಟ್ಟಿರಂಗಿಲ್ಲ, ಅವು ಏನಾದ್ರು ಫೇಲ್ ಆಗ್ತಾವ. ಹೌದು, ಆಮೇಲೆ ಇಡೀ ಲಾಟ್ ಲಾಟ ಚೆಲ್ಬೇಕಾಗ್ತದೆ ಅವಾಗ ನಾವು. ಆಮೇಲೆ ರೈತರು ಏನಂತಾರ, ಅವ್ರು ಇಂಗೇಟ್ ಮಾಡಿವಿ ನೀವು ಕೊಡ್ಲಿಲ್ಲ, ರೈತರ ಅಂತ ಹಂಗ ಮಾಡಿಕೊಟ್ರಿ ಬೆಳೆ ಹಿಂಗ್ ಮಾಡಿಕೊಟ್ರಿ ಅಂತ ಅವ್ರದೊಂದು ದೂರ ಆಗ್ತ ದೂರ ಕೊಡ್ತಾರ. ಮತ್ತೆ ಈಗ ಚಾಕಿ ಸಾಕಾಣಿಕೆದಾರರಿಗೆ ಇಲಾಖೆಯಿಂದ ಏನಾದ್ರು ಪ್ರೋತ್ಸಾಹ ಸಿಗುತ್ತಾ ಇರುತ್ತಾ ಏನಾದ್ರು ಮಾಡ್ಲಿಕ್ಕೆ ಚಾಕಿ ಸಾಕಾಣಿಕೆ ತಮಗೆ ಸೌಲಭ್ಯಗಳು ಸಿಗ್ತಾವ ಇಲಾಖೆಯಿಂದ? ಅವರೆಲ್ಲ ಈಗ ಇಲಾಖೆಲಿಂದ ಅದಾವ್ರಿ, ಚಾಕಿ ಸಾಕಾಣಿಕೆ ಹೊಸ್ತಾಗಿ ಮಾಡೋದಿಲ್ಲ ಅದಾವ. ಆದ್ರ ಯಾರು ನಮ್ ರೈತರು ಜಿಲ್ಲಾದಾಗ ಯಾರು ಮಾಡಿಲ್ಲ, ಒಬ್ರು ಮಾಡಿದ್ರಲ್ಲಿ ಅವ್ರು ಫೇಲ್ ಆಗ್ತದ ಬಿಟ್ಬಿಟ್ರು ಕೈ. ನಮ್ ರಾಯಚೂರು ಜಿಲ್ಲಾದಾಗ ಇರೋದ್ ನಮ್ದು ಒಂದೇ ಚಾಕಿ ಸೆಂಟರ್. ಟ್ರೈನಿಂಗ್ ಹೋಗಿ ಬಂದಾರ ಅವ್ರು ಯಾರಿಗೆ ಮಾಡಕ್ ಆಗಿಲ್ಲ. ನಮ್ದು ಒಂದೇ ಇರೋದು, ಈಗ 12 ವರ್ಷ 10 ವರ್ಷ ಆಯ್ತು ನಾವು ಮಾಡಕ್ ಹಚ್ಚೀಗ. ಈಗ ಕುರಿ ಸಾಕಾಣಿಕೆಗೆ ಯಾಕೆ ಬಂದಿರ್ತಾವು? ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡಿವಿ ಅಂತಂದ್ರೆ ಅದರಿಂದ ಯಾವ ರೀತಿ ಲಾಭ ಪಡ್ಕೋತಾ ಇದ್ದೀರಿ, ಏನ್ ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಕುರಿದನು ಒಳ್ಳೆ ಲಾಭದಾಯಕ ಬೆಳೆಯೋದು. ಮತ್ತೀಗ ನಮ್ಮಲ್ಲೇ ಈಗ ಸೊಪ್ಪು ಬರ್ತದೆ, ರೇಷ್ಮೆ ಸೊಪ್ಪು, ಅದ್ರದ್ದು ಉಪಯೋಗ ಆಗ್ತದೆ ನಮ್ಗೆ ಕುರಿಗೆ ಆಡಿಗೆ ದನಕ್ಕೆ ಆಗ್ತದೆ. ಆಮೇಲೆ ಹೆಚ್ಚು ಈ ಹೈನುಗಾರಿಕೆಗಿಂತ ಸ್ವಲ್ಪ ಕುರಿ ಸಾಕಾಣಿಕೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ಹಾಗಾದ್ರೆ ಅನಿಸ್ತದ ಅದು ಕೆಲಸ ಹೈನುಗಾರಿಕೆ ಕೆಲಸ ಬಹಳ ಬಹಳ ಆಗ್ತದೆ. ಅದಕ್ಕೆ ಮೊದಲು ಅದ್ರ ಶೆಡ್ ಇತ್ತು ನಮ್ದು, ದೊಡ್ಡದೊಂದು ಹೈನುಗಾರಿಕೆ ಮಾಡಿದ್ವಿ, ದೊಡ್ಡ ಪ್ರಮಾಣದಾಗ ಮಾಡಿದ್ವಿ. ಅವಾಗ 150 liter ಹಾಲು ಬರ್ತದೆ ದಿನಕ್ಕ. ನಮಗೆ ಸ್ವಲ್ಪ ಅವಾಗ ಅದು ಬಹಳ ಮಾರ್ಕೆಟ್ ಸಮಸ್ಯೆ ಆಗ್ತಿ, ಹಂಗಾಗಿ ನಾವು ತೆಗೆದಿವಿ ಅವಾಗ ಅಂತ ಹಾಲಿಂದ. ಆ ಶೆಡ್ ಅನ್ನ ಇದನ್ನ ನಾವು ಕುರಿ ಸಾಕಾಣಿಕೆ ಉಪಯೋಗ ಮಾಡಿದ್ವಿ. ಹೇಗೆ ಕುರಿ ಸಾಕಾಣಿಕೆ? ಏನು ಟಗರು ಮರಿ ಸಾಕಾಣಿಕೆ ಮಾಡ್ತಾ ಇದ್ರ ತಾವು? ಹೇಗೆ ಕುರಿನ ಎಲ್ಲ ಕುರಿಗಳು ತರ್ತಾರೆ, ಆಮೇಲೆ ಅವ್ರೆಲ್ಲ ಈ ಟಗರ ಬಂದ್ವಿ ಅನ್ನೋದ್ರ ಅವ್ರ ಈಗ ಒಂದ್ ಎರಡೆರಡು ತಿಂಗಳಾದ್ಮೇಲೆ ಒಂದ್ 5,000 ರೂಪಾಯಿ ಒಂದು ಟಗರ್ ಇಲ್ಲ ಸಾಕಾರ ಹೋಗಿ ಬರ್ತಾರೆ. ಅವ್ರು ಒಯ್ತಾರೆ ಒಯ್ತಾರೆ. ಏನ್ ಹೆಣ್ಣು ಮರಿ ಏನೇನೋ ನಾವು ಉಳಿಸಿ ನಾವು ಮತ್ತೆ ಬೆಳೆಸ್ತು ಮತ್ತೆ. ಮತ್ತೆ ಕುರಿ ಕುರಿ ಜೊತೆ ಆಡುಗಳನ್ನು ಮಾಡಿರೇನು ಆಡು ಸಾಕಾಣಿಕೆ? ಆಡು ಜೊತೆಗೆ ಒಂದ್ 25 ಅದವ್ರ ಆಡು. ಯಾವ ತಳಿ ಆಡುಗಳನ್ನ ಹಾಕಿರಿ? ಯಾವ ತಳಿ ಆಡುಗಳು? ಹೇಗೆ ಮರಿಗಳು? ಎರಡೆರಡು ಮರಿ ಇಳಿತಾವ? ಎರಡೆರಡು ಮರಿ ಇಳಿತಾವ. ಆದ್ರೆ ಇನ್ನೇನು ಅದು ಸ್ವಲ್ಪ ಬಹಳ ಒಡೆಯಾಡ ಪ್ರಾಣಿ ಅದು. ಅದಕ್ಕ ಎಲ್ಲ ಗಿಡ ಗಂಟಿ ಆಮೇಲೆ ಬಹಳ ಬೇಕು ಅದಕ್ಕ. ಆಮೇಲೆ ಒಂದ್ ಕಡೆ ನಿಮ್ದು ನಿಲ್ಲಂಗಲ್ಲ, ಅದಕ್ಕ ಕುರಿಗಳಿಗೆ ಅದಕ್ಕ ತಾಳ ಮೇಳ ಬಿಳಂಗಲ್ಲ. ಸಪರೇಟ್ ಆಗಿ ಇರ್ಬೇಕು. ಇದು ಕುರಿ ನೆಲ ಮೇಯ್ತಿದ್ದು. ಹೌದು, ಇದು ಗಿಡ ಗಂಟಿ ಈಗ ಮೇಯ್ತಿದ್ದು ಆಡು. ಹೌದೌದು, ಅದಕ್ಕೆ ಅದಕ್ಕೆ ತಾಳ ಬಿಡಂಗಿಲ್ಲ. ಆದ್ರೂ ನಾವ್ ಒಂದ್ 25 ಇಟ್ಕೊಂಡಿವಿ. ಅದು ನಾವು ಸ್ವಲ್ಪ ಕಡಿಮೆ ಮಾಡಿ ಅವ್ ಬರೀ ಕುರಿಗೆ ಕುರಿನ ಸಾಕೋಣ ಅಂತ ವಿಚಾರ ಮಾಡಿ. ಅಂದ್ರೆ ನಿಮ್ ವಿಚಾರದಲ್ಲಿ ಕುರಿ ಸಾಕಾಣಿಕೆ ಒಳ್ಳೆ ಲಾಭ ಬರ್ತಾ ಇದೆ? ಲಾಭ ಬರ್ತದೆ, ಗೊಬ್ಬರ ಆಗುತ್ತ. ಹೌದೌದು, ಈಗ ಕುರಿ ಗೊಬ್ಬರ ಆಗ್ಲಿ ಎಣ್ಣೆ ಗೊಬ್ಬರ ಕೊಂಡಂಗಿಲ್ಲ, ಅದೆಲ್ಲ ಇದ್ರಲ್ಲಿ ನಮ್ಮ ಮನೆಯಲ್ಲಿ ಉತ್ಪನ್ನ ಆಗತ್ತಲ್ಲ, ಎರೆಹುಳದ ಗೊಬ್ಬರ ಎಲ್ಲ ನಮ್ಮ ತೋಟದಲ್ಲಿ ಎಷ್ಟು ನಮ್ಗ ಬರ್ತಾ ಸುಮಾರು ಒಂದು 100 ಟ್ಯಾಕ್ಟ್ರಿ ಬರ್ತದೆ ಒಂದು ವರ್ಷಕ್ಕ. ಓಹೋ, ಅಷ್ಟು ಗೊಬ್ಬರ ಬರ್ತದೆ ನಿಮಗೆ? ಅಷ್ಟು ಗೊಬ್ಬರ ಬರ್ತದೆ ನಮ್ಮೆಲ್ಲ. ನಮ್ದು 25 ಎಕರೆಗೆ ನಮ್ದು ಗೊಬ್ಬರ ಸರಿ ಹೋಗುತ್ತೆ. ಅಂದ್ರೆ ಫುಲ್ ಸಾವಯವ ಗೊಬ್ಬರನ ಹಾಕ್ಬಿಡ್ತೀರಿ ನೀವು ಇಡೀ ತೋಟಕ್ಕೆಲ್ಲ 25 ಎಕರೆಗೆ? ಸಾವಯವ ಗೊಬ್ಬರ ಎಲ್ಲ ಗೋವಾಮೃತ ಜೀವಾಮೃತ ಮತ್ತೆ ಆಮೇಲೆ ಇದೆಲ್ಲ ಇಂಥವ್ನ ಮಾಡಿ ನಾವು ಇಲ್ಲಿ ಬೆಳೆಸಕ್ ಹಚ್ಚಿವಿ. ಎಲ್ಲ ರೇಷ್ಮೆ ರಾಸಾಯನಿಕ ಗೊಬ್ಬರ ಜಾಸ್ತಿ ಕೊಟ್ರ ಅದಕ್ಕ ಉಳುಕಿನ ಎಫೆಕ್ಟ್ ಆಗುತ್ತದೆ. ಹೌದೌದು, ಅದ್ರ ಕ್ರಮೇಣ ರಾಸಾಯನಿಕ ಗೊಬ್ಬರನ ಎಲ್ಲ ಈ ಮರಗಡ್ಡೆ ಪದ್ಧತಿಗೆಲ್ಲ ನೀವು ನಾವು ನಿಲ್ ಮಾಡಿಬಿಟ್ಟಿವಿ. ಈಗ ಮರಗಡ್ಡೆ ಪದ್ಧತಿ ರಾಸಾಯನಿಕ ಗೊಬ್ಬರ ಕೊಡಲ್ಲ ಅದಕ್ಕ. ಇದಕ್ಕ ಈಗೇನ್ ಸಿಂಗಲ್ ಸಾಲ್ ಎಲ್ಲ ಮಾಡಿವಲ್ಲ, ಸ್ವಲ್ಪ ಕೊಡ್ತು ಸ್ವಲ್ಪ ಪ್ರಮಾಣದಾಗ, ಅದನ್ನ ನಿಲ್ಸ ಅಂತ ಹೇಳಬೇಕಿನ್ ನಾನೆಲ್ಲ ಒಟ್ಟು ನಮ್ಮ ಹುಡುಗರಿಗೆ. ಬರೇ ಸಾವಯವದಾಗ ಮಾಡ್ರಿ, ಗೋವಾಮೃತ ಜೀವಾಮೃತ ಆಮೇಲೆ ಸ್ವಲ್ಪ ಇದೆಲ್ಲ ಎರೆಹುಳ ಗೊಬ್ಬರ ಇಂಥವೆಲ್ಲ ಕೊಟ್ಟು ಅದನ್ನೆಲ್ಲ ಪೂರ್ತಿ ಸಾವಯವಕ್ಕ ಇದು ಮಾಡಿಸ್ಬಿಡ್ರಿ ಅಂತ ಹೇಳಕ್ ಹಚ್ಚಿ ಮಾಡ್ಸಕ್ ಹಚ್ಚಿವ್ರೆಲ್ಲ. ಈಗ ತಾವು ಪೇರು ಗಿಡಗಳನ್ನ ಹಚ್ಚಿವಿ ಅಂತಂದ್ರೆ ಪೇರು ಯಾವ ತಳಿ ಹಾಕಿರಿ, ಹೇಗೆ ಬರ್ತಾ ಇದೆ ಇಳುವರಿ ಈ ಭಾಗದಲ್ಲಿ ನಿಮ್ಮ ತೋಟದಲ್ಲಿ ಇಳುವರಿ ಅದು ಹೇಗಿದೆ? ಪೇರು ನಮ್ದು ಮರ ಪದ್ಧತಿ ಅಂದ್ರೆ 20 ಫೀಟ್ಗೆ ಒಂದು ಹಚ್ಚಿವಿ ನಾವು, ಅದನ್ನ 12 ವರ್ಷ ಹೆಚ್ಚಿ 12-13 ವರ್ಷ ಹೆಚ್ಚಿ. ಅದು ಲಕ್ಷ್ಮಣ 49 ಅದು ಧಾರವಾಡ ಯೂನಿವರ್ಸಿಟಿ ಅಲ್ಲಿ ಕೃಷಿ ಮಾಡಿದ್ರು, ಅವಾಗ ತಂದು ಹಚ್ಚಿದ್ದೆ ನಾನು. ಅದನ್ನ ನಾವು ಸ್ವಂತ ಬೆಳೆ ಅದನ್ನ ನಿರ್ವಹಣೆ ಮಾಡಕ್ ಆಗಲ್ಲ ನಮ್ಗ. ಒಂದು ಹುಣಸಿ ಗಿಡ, ಒಂದು 40-50 ಹುಣಸಿ ಗಿಡ ಅದಾವ, ಅದೇ 2 ಎಕರೆ ಪೇರಲ ಗಿಡ, ಅವೆಲ್ಲ ಎರಡು ಸೇರಿ 320,000 ರೂಪಾಯಿ ನಾನು ಕಾಂಟ್ರಾಕ್ಟ್ ಕೊಟ್ಬಿಟ್ಟಿನಿ. ಓ, ವರ್ಷ ಕೊಟ್ಬಿಡ್ತೀನಿ? ನೀವು ಅದನ್ನ ಕೊಟ್ಬಿಡ್ತೀವಿ, ಮೇಂಟೆನೆನ್ಸ್ ಎಲ್ಲ ನಾವು ಮಾಡ್ತೀವಿ. ಅದಕ್ಕೆ ಔಷಧಿ ಏನು ಸ್ಪ್ರೇ ಮಾಡಂಗಿಲ್ಲ ಅವು ಪೇರಲ ಗಿಡಕ್ಕೆ. ಬರೀ ಇದನ್ನ 30 ಬಲೆ ಇಟ್ಟು ಬಿಡ್ತೀವಿ. ಒಂದು ಹಣ್ಣಿನ ನೊಣ ಬರ್ತ, ಆ ಹಣ್ಣಿನ ನೊಣಕ್ಕೆ 30 ಬಲೆ ತಂದು ಕಟ್ಟಿಬಿಡ್ತೀವಿ. ಅವಾಗ ಅದು 30 ಬಲೆ ಗಂಟೆಲ್ಲ ಬಿಂಚತ್ ಹೋಗುತ್ತದೆ, ಅಂದ್ರೆ ಮಲ್ಟಿಪ್ಲೈ ಆಗೋದು ಕಡಿಮೆ ಆಗ್ಬಿಡುತ್ತೆ, ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ. ಅದ್ರಲ್ಲೇ ನಿಯಂತ್ರಣ ಮಾಡ್ತೇವೆ ನಾವು, ಯಾಕಂದ್ರೆ ಔಷಧಿ ಹೊಡೆಯಂಗಿಲ್ಲ ಅದಕ್ಕೆ. ಅದ್ರ ಏನ್ ರಸಾಯನ ಗೊಬ್ಬರ ಸ್ವಲ್ಪ ಕೊಡ್ತಾರೆ ಹುಡುಕ ಇದಕ್ಕ ಗಿಡಕ್ಕೆ ಆಮೇಲೆ ಕುರಿ ಗೊಬ್ಬರ ಹಾಕ್ತಿವಿ, ಎರೆಹುಳ ಗೊಬ್ಬರ ಹಾಕ್ತಿವಿ ಸ್ವಲ್ಪ. ಅದನ್ನ ಅದನ್ನ ನೈಸರ್ಗಿಕವಾಗಿ ನಮ್ಗೆ ರಸಾಯನ ಗೊಬ್ಬರ ಕಡಿಮೆ ಮಾಡತ್ತ ಹೇಳಿ ನಾನು. ಪೇರು 2 ಎಕರೆದಲ್ಲಿ ಇದೆ ತಮ್ದು? 2 ಎಕರೆ. 2 ಎಕರೆದಲ್ಲಿ 3 ಲಕ್ಷ ಆದಾಯ ಬರ್ತಾ ಇದೆ ತಮ್ಗೆ. 320,000 ರೂಪಾಯಿ ಹುಣಸಿ ಗಿಡ ಎಲ್ಲ ಸೇರಿ ಕೊಟ್ಟಿವಿ, 2 ಕೊಡ್ತಾ ಇದ್ದೀರಿ. 1 ವರ್ಷಕ್ಕೆ. ಈಗ ಹಾಲಿನ ಉತ್ಪಾದನೆ ಮಾಡ್ತಾ ಇದ್ರಿ ಗೌಡ್ರೆ, ಏನಾದ್ರು ಹೈನುಗಾರಿಕೆ ಇದೆಯಾ ನಿಮ್ದು? ಇದನ್ನ ಗೀರ್ ತಳಿ ಆಕಳಗಳದಾರ 3 ಆಕಳ. ಅವನ್ನ ನಾವು ಜೀವಾಮೃತಕ ಗೋವಾಮೃತಕ ಉಚ್ಚಿ ಎಲ್ಲ ಇದನ್ನ ಬಳಸ್ತೀವಿ. ಎಲ್ಲ ಇದಕ್ಕ ಇದ್ರದ್ದು ಸಗಣಿ, ಆಮೇಲೆ ಅದ್ರ ಮತ್ತೆ ಆಮೇಲೆ ಇದು ಮೂತ್ರ ಬಳಸ್ತೀವಿ. ಆಮೇಲೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಲು ಉಳಿಸಿರ್ತೀವಿ. ನಮ್ಮಲ್ಲಿ ಹಾಲು ಉತ್ಪಾದಕರ ಸಂಘ ಐತೆ, ಆ ಸಂಘಕ್ಕೆ ಅದನ್ನ ಹಾಕ್ತೀವಿ ಉಳಿದ ಹಾಲು. ಹೇಗೆ ಗಿರ್ ಆಕಳ ತಳಿಗಳು ಹಾಲು ಚೆನ್ನಾಗಿ ಮೇಯಿಸಿದ್ರೆ ಉತ್ಪಾದನೆ ಎಷ್ಟು ಕೊಡ್ತಾವ? ಈಗ ಒಂದ್ ಆಕಳ ಐತೆ, ಅದಕ್ಕೆ ಮುಂಜಾನೆ 4 ಲೀಟರ್, ಸಂಜೆ 4 ಲೀಟರ್ ಕೊಡ್ತದ. 8 ಲೀಟರ್ ಕೊಡ್ತದ? 8 ಲೀಟರ್ ಕೊಡ್ತದೆ. ಆಮೇಲೆ ಒಂದು 3 ಲೀಟರ್ ಕೊಡವದ ಎರಡು. ಒಂದ್ ಆಕಳ 3 ಲೀಟರ್ ಕೊಡ್ತಾವ ಮುಂಜಾನೆ 3 ಸಂಜೆ 3. ಈಗ ಒಂದ್ 2 ಸಣ್ಣ ಹೆಣ್ಣುಗಾರ ಅದಾವ, ನಾವು ಬೆಳಿಬೇಕು, ಬೆಳೆದ್ಮೇಲೆ ಅವು ಬೇಸಾತವ. ಮೊದಲೇನ ನಾವು ನಮ್ಮ ಹೆಚ್ಚಪ್ಪ ಆಕಳ ಅವು ಇವೆಲ್ಲ ಇದ್ವು, ಅವೆಲ್ಲ ಕ್ರಮೇಣ ಕಡಿಮೆ ಮಾಡಿ ಅವ್ರೆ ನಮ್ಮ ದೇಶಿ ಆಕಳ ಇಟ್ಕೊಳ್ಳಕ್ಕೆ ಗಿರ್ ತಳಿ ಇಟ್ಟಾಕಿಲ್ಲ. ಈಗ ಏನ್ ಅನಿಸ್ತದೆ ನಮಗೆ ಗಿರ್ ಆಕಳ ತಳಿಗೆ ನೋಡಿದ್ರೆ, ನಮ್ಮ ದೇಶಿ ಆಕಳಗಳು ಅಂದ್ರೆ ಈ ಜವಾರಿ ಆಕಳ ಮತ್ತು ಹೆಚ್ಚಪ್ಪ ಅಲ್ಲಿ ನೋಡಿದ್ರೆ ಇದು ಚಲೋ ಅಂತ ಚೆನ್ನಾಗಿ ಅನಿಸ್ತದೆ ನಿಮ್ಗೆ? ಈಗ ಅದ್ರದ್ದು ಏನ್ ಹೇಳ್ತಾರ ಕೆಲ ಜನ, ಮತ್ತೆ ಅದನ್ನ ಹೆಚ್ಚಪ್ಪ ಆಕಳ ಹಾಲು ಅಷ್ಟು ಪೌಷ್ಟಿಕಾಂಶ ಇರಂಗಿಲ್ಲ ಅದ್ರಾಗ. ಇವು ನಮ್ಮ ದೇಶಿ ಆಕಳ ಏನದಾವಲ್ಲ, ಈ ದೇವಣಿ ಆಯ್ತಿ, ಆಮೇಲೆ ಈ ಓಂಗಲ್ ಆತು, ಆಮೇಲೆ ಇದು ಗೀರ್ ತಳಿ, ಆಮೇಲೆ ಜಾರ್ಪಾಕರ್ ಅಂತ ಬರ್ತಲ್ಲ. ಹೌದು, ಅವೆಂತವೆಲ್ಲ ಅಷ್ಟು ಬಾಳ ನಮ್ ದೇಶ ಆಕಳ ಒಳ್ಳೆಯ ಹಾಲು, ಬಾಳ ಶ್ರೇಷ್ಠವಾದ ಹಾಲು ಅಂತ ವಿಜ್ಞಾನದಿಂದ ಕಂಡು ಬಂದ ಅಂತ ಹೇಳ್ತಾರೆ. ಕೇಟು ಹಾಲು ಅಂತಾರೆ ಅದಕ್ಕೆ, ಕೇಟು ಹಾಲು ಅಂತ ಇದೆಲ್ಲ. ಮತ್ತೆ ಈಗ ದೇಶಕ್ಕೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಹಾಲು ಉತ್ಪಾದನೆ ಅಷ್ಟು ಆಗಲಾರ್ದಕ್ಕೆ ಮತ್ತೆ ಹೆಚ್ಚಪ್ಪು ಎಲ್ಲ ಜರ್ಸಿ ತಂದು ಮತ್ತೆ ಎಲ್ಲ ಅದನ್ನ ಅದ್ರದ್ದು ಹಾಲು ಜಾಸ್ತಿ ಆಗ್ತತೆ ಹೋಗ್ತಾವೆಲ್ಲ. ಈಗ ತಗೊಂಬಂದ್ರಿ ತಾವು ಎಲ್ಲಿಂದ ತಗೊಂಬಂದ್ರಿ? ಅದ್ರಲ್ಲಿ ಮಸ್ಕೆಗೆ ಒಂದ್ ತಂದೆ, ಒಂದ್ 35,000 ಕೊಟ್ಟು ತಂದೆ, ಅದು 4 ಲೀಟರ್ ಇಟ್ಟಿದ್ರಿ ಮುಂಜೆ 4 ಸಂಜೆ 4. ಒಂದು 60,000 ರೂಪಾಯಿ ಕೊಟ್ಟು ತಂದ್ವಿ, ಅದು 3 ಲೀಟರ್ ಕೊಡಕತ್ತೈತೆ ಅಲ್ಲಿ. ಇದ್ರಾಗ ಶಿನ್ನೂರ್ ಕ್ಯಾಬ್ನೆಟ್ ತಗೊಂಡಿದ್ವಿ ಶಿನ್ನೂರ್. ಒಂದೇನೈತೆ ಇಲ್ಲೇ ಲೋಕಲ್ ತಗೊಂಡಿದ್ರು ನಮ್ದು ಆಕಳ ಇತ್ತು, ಅದು 3 ಆಕಳ ಅದಾವ ಈಗ. ಅದ್ರ ಅದ್ರ ರೊಟ್ಟೆ ಕುಟ್ಟಿ ಒಂದ್ 2 ಅಮ್ಮ ಈಗ ಮುಣಕಡವ ಅಲ್ಲಿ ಇನ್ನೊಂದು 1 ವರ್ಷ ಮತ್ತೆ ಅವನು. ಈಗ ನಮ್ ಮನೆಗೆ ಏನು ಸರಿ ಹೋಗ್ತದೆ ಹಾಲು ಹೆಚ್ಚಿಗೆ ಆದ್ರೆ ನಾವು ಸಂಖ್ಯೆ ಹಾಕ್ತೀವಿ ಅಷ್ಟೇ. ಅದ್ರಲ್ಲಿ ಹಾಲು ಮತ್ತು ಎಲ್ಲ ನಮ್ಮ ಮನೆ ಬಳಕೆಗೆ ಎಲ್ಲ ಉಪಯೋಗ ಮಾಡ್ಕೇತಿವಿ ನಾವು. ಒಳ್ಳೆ ರೀತಿಯಿಂದ ಆಗತ್ತೆ ಮತ್ತು ಒಳ್ಳೆ ಗೊಬ್ಬರನು ಬರ್ತದೆ ನಿಮಗೆ. ಅದ್ರದ್ದು ಬ್ಯಾಕ್ಟೀರಿಯಾ ಜಾಸ್ತಿ ಇರ್ತವೆ, ಹಾಲಿನಲ್ಲಿ ಪೌಷ್ಟಿಕಾಂಶ ಹಾಲು ಇರ್ತವೆ, ದೇಸಿ ಆಕಳಗಳೆಲ್ಲ ಅಂತ ಹೇಳ್ತಿರ್ತಾರೆ ವಿಜ್ಞಾನಿಗಳು. ಈಗ ನಾವು ಸ್ವಂತ ರೈತರಾದ್ರೆ ಮನೆಗೆ ನಾವು ಕಟ್ಕೊಂಡು ಈಗ ನಾವು ಈಗ ಒಳ್ಳೆ ಹಾಲು ನಮ್ಗೆ ನಮ್ಮ ಕುಟುಂಬಕ್ಕೆ ಅನುಕೂಲ ಆಗುತ್ತಲ್ಲ. ಹೌದೌದು, ಜೀವಾಮೃತಕ್ಕೆ ಅದು ಬಹಳ ಅವಶ್ಯಕ ಅಂತ ಹೇಳ್ತಾರೆ. ಒಳ್ಳೆ ಒಂದು ಗೋಮೂತ್ರ, ಗೋಮೂತ್ರ ನಮ್ ದೇಶಿ ಆಕಳದಾಗ ಏನೈತಲ್ಲ ಅದು ಬಹಳಷ್ಟು ಬ್ಯಾಕ್ಟೀರಿಯಾಗಳು ಇರ್ತಾವ, ಅವೆಲ್ಲ ಜೀವ ಇದನ್ನ ಬೇಗ ಭೂಮಿ ಫಲವತ್ತತೆ ಕೊಡುತ್ತಂತ ಹೇಳ್ತಾರೆ. ಈಗ ತಾವು ರೇಷ್ಮೆ ಗೂಡು ಪ್ರತಿ ಒಂದು 100 ಮೊಟ್ಟೆಗೆ ಎಷ್ಟು ಇಳುವರಿ ತೆಗಿತಾ ಇದ್ದೀರಿ? ರೇಷ್ಮೆ ಸಾಕಾಣಿಕೆ ಇಳುವರಿ ಎಷ್ಟು ಬರುತ್ತೆ ನಿಮ್ದು ಒಂದು 100 ಮೊಟ್ಟೆಗೆ? ಇಳುವರಿ ನೋಡ್ರಿ, 100 ಲೇಖಿ 100 ಕೆಜಿ ಬರ್ಬೇಕದು. ನಮ್ಮೆಲ್ಲ ನಾವು 100 ಕೆಜಿ ತೆಗಿತೀವಿ ನಾವು. 100 ತನ ಬರ್ತಾ ಇದೆ ನಿಮ್ದು? 100 ಬರ್ತದೆ. ಯಾಕಂದ್ರೆ ಸೊಪ್ಪಿನ ಗುಣಮಟ್ಟ ಹೆಂಗಿರ್ತದೆ, ಸೊಪ್ಪು ನೀವು ಇವು ಗಿಡಗಳ ಸಂಖ್ಯೆ ಕಮ್ಮಿ ಆಗ್ತಾವ ಸೊಪ್ಪು ಕ್ವಾಂಟಿಟಿ ಬರ್ತದೆ ಗುಣಮಟ್ಟ. ಗುಣಮಟ್ಟ ಬರುತ್ತೆ ಸೊಪ್ಪು. ನೀವು ಗಿಡಗಳ ಸಂಖ್ಯೆ ಜಾಸ್ತಿ ಮಾಡಿದ್ರೆ ಸೊಪ್ಪು ಗುಣಮಟ್ಟ ಬರಲ್ಲ. ಹಂಗಾಗಿ ನಾವು ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟಿವಲ್ಲ, ಈಗ ಪ್ಲಾಂಟೇಶನ್ಗೆ ಈ ಮರಗಿಡ ಪದ್ಧತಿನ ಮಾಡ್ತಾ ಇದ್ದಿರ್ತಾವ ಮರಗಿಡ ನಾಲ್ಕನೂರು ಗಿಡ ಕೂತಾವು ನಾಲ್ಕನೂರ ಇಪ್ಪತ್ತು ಮತ್ತೆ ಈಗ ಅದ್ರದ್ದು ಕ್ವಾಲಿಟಿ ಇರ್ತದೆ ಸ್ವಲ್ಪ ಹಂಡ್ರೆಡ್ ಹಂಡ್ರೆಡ್ ಬರ್ತದೆ ನೂರು ಲೆಂಕಿ ನೂರು ಕೆಜಿ ಕೂಡ ಬರ್ತದೆ ಮತ್ತೆ ಚೆನ್ನಾಗಿ ನೀವು ಬೆಳೆ ತೆಗೆದ್ರೆ ನೂರು ಲೆಂಕಿ ನೂರು ಕೆಜಿ ಕೂಡ ಬರ್ತದೆ. ಇವರು ರೈತರು ಏನ್ ಮಾಡ್ತಾರ ಈಗ ಕೆಲ ಮಂದಿ ಜೋಡಿ ಸಾಲ ಹಚ್ಚಾರ ಕೆಲ ಮಂದಿ ಈಗ ಮೂರು ಬಾಯಿ ಹಚ್ಚಾರ ಮೂರು ಬಾಯಿ ಮೂರು ಹಚ್ಚಾರ ಅವೆಲ್ಲ ಗಿಡಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗ್ತಾವ ಅಷ್ಟು ಗೊಬ್ಬರ ಕೊಡಕ್ ಆಗಲ್ಲ ಇವ್ರಿಗೆ ಅದು ಕ್ವಾಲಿಟಿ ಬರಲ್ಲ ಸೊಪ್ಪು ಹಂಗಾಗಿ ಇಳುವರಿ ಕಮ್ಮಿ ಆಗ್ಬಿಡುತ್ತೆ ನೂರಕ್ಕೆ 70 ಕೆಜಿ 80 ಕೆಜಿ ಹಿಂಗ್ ಬೆಳಿತಾರ ಅವರು. ಅಂದ್ರೆ ನಿಮ್ಮ ಒಂದು ಗುಣಮಟ್ಟ ಸೊಪ್ಪಿನ ಗುಣಮಟ್ಟ ಜಾಸ್ತಿ ಆಗ್ಬೇಕಾದ್ರೆ ಡಿಸ್ಟೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಜೊತೆಗೆ ರೈತರು ಎಂಟು ಎಂಟು ಹತ್ತಾರ ಹತ್ತು ಹತ್ತಾರ ಆಮೇಲೆ ಈಗ 9-3 ಮಾಡ್ತಾರ 8-3 ಮಾಡ್ತಾರ ಈ ರೀತಿ ಗಿಡಗಳ ಎಲ್ಲ ಈಗ ಮೊದಲೇ ಜೋಡಿಸಾಲ ಪದ್ಧತಿ ಯಾರು ಹೋಗಿಲ್ಲ ಈಗ ಅದೆಲ್ಲ ಕೈ ಬಿಡಾಕತ್ತಾರೆ ಎಲ್ಲ ಈ ಪದ್ಧತಿ ಚೇಂಜ್ ಮಾಡ್ಯಾರ ಎಲ್ಲ ಈಗ ಗಿಡಗಳ ಸಂಖ್ಯೆ ಬಹಳ ಕಡಿಮೆ ಮಾಡಕತ್ತಾರೆ. ಮರಗಿಡ ಪದ್ಧತಿ ಕೆಲವೊಂದ್ ಕಡೆ ರೈತರು ಅಲ್ಲಲ್ಲೇ ಪ್ಲಾಂಟೇಶನ್ ಮಾಡ್ತಿದ್ದಾರೆ ಮರಗಿಡ ಪದ್ಧತಿ. ಮರಗಿಡ ಪದ್ಧತಿ ಅದ್ರ ಕೋಲಾರ ಜಿಲ್ಲೆಯಲ್ಲಿ ಮೊದಲು ಬಂತದ ಅಲ್ಲೇ ನೀರಿನ ಅಭಾವ ಐತಲ್ಲ ಬಹಳ ನೀರು ಒಣ ಬೇಸಾಯಕ್ಕೆ ಬೆಳೆಯಕ ಅದನ್ನ ಅಲ್ಲೇ ರೈತರು ಅದ್ರ ಮನಸ್ಸು ಮಾಡಿ ಅಲ್ಲೇ ಮಾಡಿದ್ರ ಫಸ್ಟ್ ಗೆ ಆಮೇಲೆ ನೀರಿನ ಅವಶ್ಯಕತೆ ಕಮ್ಮಿ ಅದಕ್ಕೆ ಬಹಳ ಎಕರೆಕ್ಕೆ 420 ಗಿಡ ಕೂಡ್ತಾವಲ್ರಿ ಹಂಗಾಗಿ ಸ್ವಲ್ಪ ಅದಕ್ಕೆ ನೀರಿಂದ ಒಂದ್ ಸ್ವಲ್ಪ ನೀರಿದ್ರು ಡಿಪ್ಪಿನ ಮೇಲೆ ಮುಖಾಂತರ ನಡೀತಿದ್ದೆ. ಆಮೇಲೆ ಮರ ಪದ್ಧತಿ ಹತ್ತಾದ್ರು 4 ಫೀಟ್ ಹಾಕುವ ಆಳ ತೋಡ್ಬೇಕಂದ್ರೆ ತೆಗ್ ನಾಲ್ಕು ಫೀಟ್ ತೋಡಿದ್ರೆ ಅದಕ್ಕೆ ಒಂದ್ 2.5 ಫೀಟ್ ಮಣ್ಣು ಹೊರಗೆ ತೆಗೆದಾಕ್ಬೇಕು 1.5 ಫೀಟ್ ಅಲ್ಲೇ ಸೆಟಲ್ ಮಾಡ್ಬೇಕು ಜೆಜಿಬಿಲಿ ಭೂಮಿನ ಅಲ್ಲಿಂದ ಪ್ಲಾಂಟೇಶನ್ ಮಾಡ್ಬೇಕು ಮಾಡಿದ್ರೆ ಅದು ಈಗ ನಮ್ಮ ಹೊಲ್ದಾಗಿರೋದ್ ಐದನೇ ವರ್ಷ ಆಯ್ತು ಈಗ ನಾವು ಪ್ಲಾಂಟೇಶನ್ ಮಾಡಿ ಈಗ ಒಂದೊಂದ್ ಗಿಡ ಏನಿಲ್ಲ ಅಂದ್ರೆ ನಿಮ್ಗೆ ಒಂದ್ 400 ಲೆಂಕ್ಸ್ ಮೀಟ್ ಐತಿ ಒಂದ್ ಎಕರೆ ನಮ್ಮ 200 ಬಟ್ಟೆ ಮೀಟ್ ಐತಿ 200 ಬಟ್ಟೆ ಅಂದ್ರೆ 200 ಕೆಜಿ ಕೂಡ ಸಾವಯವ ಗೊಬ್ಬರ ಜಾಸ್ತಿ ಬಳಸ್ತಾ ಇದಿರ್ತಾವ ಸಾವಯವ ಗೊಬ್ಬರ ಕಂಪ್ಲೀಟ್ ಆಗಿ ಸಾವಯವಕ್ಕೆ ನಾವು ಪೂರ್ತಿ ಕನ್ವರ್ಟ್ ಆಗಿತ್ತು ಈಗ ಎಲ್ಲ ಪೂರ್ತಿ ಸಾವಯವಕ್ಕ ಮಾಡಕತ್ತೀವಲ್ಲ ಈಗ ಇದನ್ನ ರಾಸಾಯನಿಕ ಪೂರ್ತಿ ಇಷ್ಟ ಬಿಡೋಣ ಅಂತ ಬಿಟ್ಬಿಟ್ಟು ಮಾಡಿವಿ. ಎರೆಗೊಬ್ಬರ ಎಷ್ಟು ಉತ್ಪಾದನೆ ಮಾಡ್ತೀರಿ ಪ್ರತಿ ವರ್ಷಕ್ಕ? ಎರೆಗೊಬ್ಬರ ಈ ನಮ್ಮ ಮನೆಗಷ್ಟೇ ಉಪಯೋಗ ಮಾಡಿವಿ ಇಷ್ಟಿನ ನಾವು ಮತ್ತೆ ಈಗೆಲ್ಲ ದಾಳಿಂಬಂದ ಐತಲ್ಲ ಅದಕ್ಕೆ ಹಾಕ್ತಾರ ನಮ್ಮ ಮನೆಗೆ ಹಾಕ್ತಾರ ಒಂದು ಮತ್ತೆ ಎಷ್ಟು ಬಂದಷ್ಟು ನಾವು ಅದನ್ನ ಲೆಕ್ಕ ಇಟ್ಟಿಲ್ಲ ಆದ್ರೆ ನಮ್ಮ ಬರೀ ನಮ್ಮ ತೋಟಕ್ಕೆ ನೀವು ಮಾಡಕ್ಕೆ ಹೋಗಿತ್ತದೆ ಮತ್ತೆ ಇನ್ನೇನು ಹೆಚ್ಚಿನ ಹೆಚ್ಚಿಗೆ ಹಾಕೊಂಡ್ರೆ ನೋಡೋಣ ರೈತರಿಗೆ ಕೊಡೋಣ ವಿಚಾರ ಮಾಡೋಣ ಬೇರೆ ರೈತರಿಗೆ ಮಾರಾಟ ಮಾಡೋದು. ದಾಳಿಂಬೆ ಬಗ್ಗೆ ಏನನ್ಸ್ರಿ ಗೌಡರು ತಮ್ದು ದಾಳಿಂಬೆ ಯಾವ ರೀತಿ ಬರ್ತಾ ಇದೆ ಲಾಭ ಅನಿಸ್ತಿದೆ ಹೇಗೆ ದಾಳಿಂಬೆ? ದಾಳಿಂಬೆ ಅದ ನಮ್ದು 1 ಎಕರೆ ಐತ್ರಿ ಫಸ್ಟ್ ಬೆಳೆ ಒಂದು 24 ಲಕ್ಷದ ಆತು ಎರಡನೇ ಬೆಳೆ ಒಂದು 60 ಟನ್ ಆತಿ ಅದು ಅಣೆಕಲ್ ಮನೆಗೆ ಸಿಕ್ಬಿಡ್ತಿ ಅದ್ರಾಗ ಒಂದು 10 ಟನ್ ಹಣ್ಣು ಪೂರ್ತಿ ಕೆಸೋತಿ ಬರೀ 50 ಟನ್ ಹಣ್ಣು ಮತ್ತು 50 ಟನ್ ಹಣ್ಣು ಬರೀ ಅದು 60 ರೂಪಾಯಿ ಕೇಳಿದ್ರು ಮೊದ್ಲು ಅದು ಅಣೆಕಲ್ ಮಳೆ ಬಿದ್ದ್ಮೇಲೆ 40 ರೂಪಾಯಿ ರೇಟ್ ಅಲ್ಲಿ ಒಂದ್ 15 ಲಕ್ಷ ರೂಪಾಯಿ ಲಕ್ಷಣ ಆತು ಬರೀ ಒಂದ್ 21 ಲಕ್ಷ ರೂಪಾಯಿ ಆತ ಎಣ್ಣೆ ಬೆಳೆ ಮತ್ತೆ ಮೊನ್ನೆ ಸೆಪ್ಟೆಂಬರ್ ಅಕ್ಟೋಬರ್ ನಾಗ ಪೂಣಿಂಗ್ ಮಾಡಿದ್ವಿ ಹೋದ ವರ್ಷ ಮಳೆ ಜಾಸ್ತಿ ಆಗಿ ಹೂವುಗಳೆಲ್ಲ ಕೊಳತು ಸೆಟ್ಟಿಂಗ್ ಆಗಲಿಲ್ಲ ಸರಿಗೆ ಸೆಟ್ಟಿಂಗ್ ಆಗಲಿಲ್ಲ ಬಹಳ ಇಳುವರಿ ಕಮ್ಮಿ ಆಗ್ತದ ಮೊದಲು ಫಸ್ಟ್ ಒಂದ್ 140 ರೂಪಾಯಿ ಕೊಟ್ಟಿವಿ ಯಾವಾಗ ಬೇಸಿಗೆಗ ಮಾರ್ಚ್ನಾಗ ಫೆಬ್ರವರಿ ಮಾಸದಾಗ ಆಮೇಲೆ ಮೊನ್ನೆ ಒಂದಿಷ್ಟು ಒಂದ್ 2 ತಿಂಗಳಿಂದ ಒಂದು ಬರೀ 40 ರೂಪಾಯಿ ಲಾಕ್ಡೌನ್ ಆದಾಗ ಒಂದ್ 42 ರೂಪಾಯಿ ಹೋಗ್ತಿ ಬರೀ ಕೆಜಿ 42. ಹೇಗೆ ದುಂಡಾಣು ರೋಗ ನಿಮ್ಮ ದಾಳಿಂಬೆಯಲ್ಲಿ ಹೇಗೆ ನಿರ್ವಹಣೆ ಮಾಡ್ತೀವಿ? ಸ್ವಲ್ಪ ಬೂಟಿ ಸಸಿ ತಂದ ಹಚ್ಚಿದ್ವಿ ಸ್ವಲ್ಪ ದುಂಡಾಣು ರೋಗ ಜಾಸ್ತಿ ಕಾಣಿಸ್ಕೊಂಡ್ಬಿಡತ್ತೆ ಈಗಾಗಲೇ ನಮ್ ತೋಟದಾಗ. ಹೌದಾ? 4ನೇ ಬೆಳೆ ಈಗ ರನ್ನಿಂಗ್ ಐತಿ ಈಗ ಅದು ಇದೊಂದ್ ಬೆಳೆ ನೋಡ್ತೀವಿ ನೋಡಿದ್ರೆ ನಮ್ ಏನ್ ಬೆಳೆ ಬಂತು ಅಂದ್ರೆ ಬಿಡ್ತೀವಿ ಇಲ್ಲದ್ರೆ ಕಿತ್ತೆ ಹಾಕ್ಬೇಕ್ರಿ. ಸೊ ದುಂಡಾಣು ರೋಗ ಸಸಿಯನ್ನ ಖರೀದಿ ಮಾಡುವಾಗ ಬಹಳ ಜಾಗೃತರಾಗಿರ್ಬೇಕು. ಸಸಿ ಏನಿಲ್ಲ ಇವರು ಸಸಿ ಇಲ್ಲೇ ನಾ ಇವ್ ಯಾರೋ ಇವರು ಬೂಟಿ ಸಸಿ ಹಚ್ಚಬಾರ್ದು ಏನಿದ್ರು ನಿಮ್ಗ ಕೃಷಿಕಲ್ ಸಸಿ ಸಿಗ್ತಾವ ಅವ್ನ ತಂದ ಜೈನ್ ಕಂಪ್ನಿ ಅದಾವ ಕ್ಯಾಂಡಿಲ್ ಅದಾವ ಅವ್ನ ತಂದ ಹಚ್ಚಬೇಕು ಇವನ್ ಹಚ್ಚಬಾರ್ದು ಯಾರು ಹಚ್ಚಬಾರ್ದು ಬೂಟಿ ಸಸಿ ಯಾರು ಹಚ್ಚಬಾರ್ದು ಅಲ್ಲ ರೋಗಾಣುಗಳು ಬಂದ್ಬಿಟ್ಟಿರ್ತಾವ ಗೂಟಿ ಒಂದಿಗೆ ಅದು ಏನಿದ್ರೆ ಅವ್ರ ತೋಟದಾಗ ಇರ್ತದೆ ಅವ್ರು ಹೇಳೋದಲ್ಲ ಬಹಳಷ್ಟು ಮೋಸ ಮಾಡ್ತಾರೆ ಮಂದಿ ಎಲ್ಲಿ ಜನರಿಗೆ ರೈತರಿಗೆ ಯಾವ ಸಸಿ ಗೂಟಿ ಸಸಿ ನಮ್ ಹೊಲದಾಗ ತೋಟದಾಗ ಹೋಗಿಲ್ಲ ನಾವ್ ಗೂಟಿ ಕಟ್ಟಿವಿ ನಮ್ ಸಸಿ ಹೋಗಿ ಅಂತ ಹೇಳ್ತಾರ ಅವ್ರದ್ದು ಅವ್ರ ತೋಟದಾಗ ರೋಗ ಇರ್ತದ ಆಕ್ಚುಲಿ ಅವ್ರ ತಂದ ತರಬಾರ್ದ್ರಿ. ಕೃಷಿಕಲ್ಚರ್ ಏನ್ ಜೈನ್ ಕಂಪ್ನಿ ಕ್ಯಾಟಿಲ ಕಂಪ್ನಿ ಅದಾವ ಅವ್ನ ತರಿಸಿ ಹಚ್ಚಬಹುದು ಒಂದ್ 4-5 ಬೆಳಿ ಚೆನ್ನಾಗಿ ಬರ್ತದ ಬಂದ್ರ ಆಮೇಲೆ ಮುಂದಾಣ ರೋಗ ಅಟ್ಯಾಕ್ ಆಗುತ್ತಾ ಅತ್ತ ಕಂಟ್ರೋಲ್ ಮಾಡೋದೇ ಕಷ್ಟ ಆಗುತ್ತೆ. ನೋಡ್ರಿ ಗೌಡ್ರೆ, ತಮ್ದು 25 ಎಕರೆ ಒಂದು ಕ್ಷೇತ್ರ ಇದೆ, ನೀರಾವರಿ ಕ್ಷೇತ್ರ. ಯಾಕಂದ್ರೆ ಬೇಸಿಗೆಯಲ್ಲಿ ನೀರಿಂದು ಸಮಸ್ಯೆ ಆಗತ್ತೆ. ಹೇಗೆ ನೀರು ನಿರ್ವಹಣೆ ಮಾಡ್ತಾ ಇದ್ರಿ ತಾವು, ಮಳೆ ನೀರಿನ ಸಂರಕ್ಷಣೆ ಏನೋ ಮಾಡ್ತಾ ಇದ್ದೀರಾ ಹೇಗೆ? ನಮ್ ತೋಟದಲ್ಲೇ ಈಗ 1 ಎಕರೆಗೆ ನಾನು ಕೃಷಿ ಹೊಂಡ ಮಾಡಿಬಿಟ್ಟಿನಿ. ಒಂದು 4 ಫೀಟ್ ಉದ್ದ ಐತೆ, ಒಂದ್ 70-80 ಫೀಟ್ ಅಗಲ ಬರ್ತದೆ. ಓ, 1 ಎಕರೆದಲ್ಲಿ ಪೂರ್ತಿ? 1 ಎಕರೆ, ಒಂದ್ ಆಳ ಒಂದ್ 30 ಫೀಟ್ ಐತೆ. ಹ್ಮ್, ಅದು ನಮ್ಮ ಪಕ್ಕದಲ್ಲಿ ಒಂದ್ ಆಳ ಹೋಗುತ್ತೆ. ಅದು ಅಳ ಬಿತ್ತಂದ್ರೆ ತಾನ ಆಟೋಮೆಟಿಕ್ ತುಂಬಿಡ್ತಿರೋದು. ಅಲ್ಲೇ ಮುಂದೊಂದು ಚೆಕ್ ಡ್ಯಾಮ್ ಕಟ್ಟಿವರ್ಗ, ಅದ ಮುಂದ ಅಳಕ. ನಮ್ಮ ಪಕ್ಕದ ಹೊಲದ ನಮ್ಮ ಸಂಬಂಧಿಕರಲ್ಲ, ಅದು ಅವ್ರ ಹೊಲದಾಗ ಒಂದು ಚೆಕ್ ಡ್ಯಾಮ್ ಕಟ್ಟಿವಿ. ಅದು ನೀರು ಅಲ್ಲಿ ಅಳ ಬಂದ್ರೆ ಅದ ಅದ್ ಮೊದಲು ಚೆಕ್ ಡ್ಯಾಮ್ ಹೋಗಿ ನೀರು ಬಂದು ಆಮೇಲೆ ನಮ್ಮ ಕೃಷಿ ಹೊಂಡೆಲ್ಲ ತುಂಬಿಡ್ತದೆ. ಸೊ ಮಳೆ 2 ಬಾವಿ ಅದವ, ಒಂದು 30 ಫೀಟ್ 30 ಫೀಟ್ ಆಳ ಐತಿ ಬಾವಿ. ಒಂದು ಅದೊಂದು 60 ಫೀಟ್ 30 ಫೀಟ್ ಒಂದು 30 ಫೀಟ್ ಒಳಗೈತಿ. ಅದು ಅದು ತುಂಬತ್ತೆ. ಎಲ್ಲ ತುಂಬಿದ್ ಹೋದ್ರ ನಮ್ಗ ಒಂದ್ 2 ವರ್ಷದ ತನ ನೀರ್ ನೀರು ಸಿಗ್ತಿಲ್ರಿ. ಅಷ್ಟು ಮಳೆ ನೀರಿನಿಂದ ನಾವು ನೀರಾವರಿ ಮಾಡ್ತಾ ಇದ್ದೀರಿ? ನೀರು ಅವ್ನಿ ಬೋರ್ವೆಲ್ ಅಷ್ಟೊಂದು 2 ಬೋರ್ವೆಲ್. ಈ ನೋಡಿ, ಈಗ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ರೇಷ್ಮೆ ಕೃಷಿ ಇದೆ, ಹಣ್ಣಿನ ಬೇರೆಗಳನ್ನ ಬೆಳೀತಾ ಇದ್ದೀರಿ, ಇತ್ತೀಚೆಗೆ ಮತ್ತು ತಾವು ಮೀನು ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆ ಪ್ರಾರಂಭ ಮಾಡ್ತಾ ಇದ್ರಿ, ಇಷ್ಟೆಲ್ಲ ನಿರ್ವಹಣೆ ಹೇಗೆ ಮಾಡ್ತಾ ಇದ್ರಿ? ಇತ್ತೀಚೆಗೆ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದಾರೆ ರೈತರು. ಆಳು ಸಿಗುದಿಲ್ರಿ, ಕೂಳಿ ಆಳಿನ ಸಮಸ್ಯೆ ಅಂತೇಳಿ ಲೀಸ್ ಕೊಟ್ಬಿಡಾಕಿದ್ದಾರೆ ಬೇರೆದವ್ರಿಗೆಲ್ಲ. ನೀವ್ ಹೇಗ್ ಮಾಡ್ತಾ ಇದ್ದೀರಿ? ಆಳಿನ ಸಮಸ್ಯೆ ಅಂತ ಐತಿ ಬಿಡ್ರಿ, ಇಲ್ಲ ಅಂತೇನಿಲ್ಲ. ಆದ್ರೂ ನಾವ್ ಇಲ್ಲೇ ಮತ್ತೆ ತೋಟದಲ್ಲೇ ಅವ್ರಿಗೆಲ್ಲ ಜನ ಒಂದ್ ಮನೆಗಳು ಕಟ್ಟಿಕೊಟ್ಟಿವಿ ಅವ್ರಿಗೆಲ್ಲ. ಇಲ್ಲಿ ವಾಸ ಮಾಡಕ ಒಂದ್ 5-6 ಕುಟುಂಬ ಇಲ್ಲೇ ಇರ್ತಾರ. ಆಮೇಲೆ ಬೇರೆ ಬೇರೆ ಇಲ್ಲಿ ನಮ್ ಪಕ್ಕದಲ್ಲಿ ಗೊಲ್ರಟ್ಟಿ ಇದೆ. ಗೊಲ್ರಟ್ಟಿಲಿಂದ ಒಂದ್ 20 ಜನ ಬರ್ತಾರ. ನಮ್ಮೂರಲ್ಲಿ ಒಂದ್ 20 ಜನ ಬರ್ತಾರ. ದಿವಸ ಒಂದ್ 40-45 ಜನ ನಮ್ಮಲ್ಲೇ ಈಗ ಲೇಬರ್ ಗಳು ಕಾಯಂ ಆಗಿ ನಮ್ ಕೆಲಸ ಕೊಡ್ತು. ಒಂದ್ 50 ಜನ ಕೆಲಸ ಕೊಡ್ತು ತಿಂಗಳ ಒಂದ್ ಪ್ರತಿ ದಿವಸ. ದಿವಸ ಒಂದ್ 50 ಜನ ದುಡಿತಾರೆ ನಿಮ್ ತೋಟದಲ್ಲಿ? 50 ಜನ ಕೆಲಸ ಮಾಡ್ತಾರ. ಸಮಗ್ರವಾಗಿ ಕೃಷಿಯನ್ನ ಮಾಡ್ತಾ ಇರ್ತಾವು? ಉದ್ಯೋಗ ಖಾತ್ರಿ ಅವು ಇವು ಬಂದಾಗ ಸ್ವಲ್ಪ ತೊಂದ್ರೆ ಆಗತ್ತದ. ಕೆಲಸ ನಡೆದಂತೆ ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಿರ್ತಾರಲ್ಲ, ಆ ಟೈಮ್ ಸ್ವಲ್ಪ ಆಳಿನ ಸಮಸ್ಯೆ ಆಗತ್ತೆ. ಮತ್ತೇನೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ನಾವು. ಮತ್ತೇನೋ ಅನಿವಾರ್ಯ ಏನ್ ಮಾಡಕ್ಕಿಲ್ಲ. ಸೊ ಈಗ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ತಾವು? ಪ್ರಗತಿಪರ ರೈತರು, ಸಮಗ್ರವಾಗಿ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಬಹಳಷ್ಟು ಜನ ಇತ್ತೀಚೆಗೆ ಯುವಕರು ಕೃಷಿಗೆ ಬರ್ತಾ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಒಕ್ಕಲ್ತನಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಒಬ್ಬ ಮಾದರಿ ರೈತರು, ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇತರ ರೈತರಿಗೆ? ಏನ್ ಚೆನ್ನಾಗಿ ಮಾಡಿದ್ರಪ್ಪಂದ್ರ ಎಲ್ಲ ಸ್ವಲ್ಪ ಪದ್ಧತಿ ಪ್ರಕಾರ, ಆಮೇಲೆ ಸ್ವಲ್ಪ ಬುದ್ಧಿ ಉಪಯೋಗ ಮಾಡಿ ಮಾಡ್ಬಿಟ್ರಿ. ಅಥವಾ ಯಾವ್ದೋ ಒಂದು ಏಕ ಬೆಳೆ ಮಾಡೋದು, ಒಂದ್ ಬೆಳೆ ಮಾಡಿ ಕೈ ಕೊಡ್ಕೊಂಡ್ಬಿಡ್ತಾರ. ವಿವಿಧ ಬೆಳೆಗಳು ಮಾಡ್ಬೇಕು. ಮಾಡಿದ್ರ ಒಂದ್ರಿಂದ ಒಂದ್ ಲಾಭ ನಮ್ಗೆ ತಟ್ಟತ್ತ. ಆಮೇಲೆ ಸಮಗ್ರ ಪದ್ಧತಿಗೆ ಮಾಡ್ಬೇಕು ನೀವು. ಯಾಕೆ ಇದೆಲ್ಲ ಈ ನಾವೇನ್ ಮಾಡಿವಿ, ಕುರಿ ಸಾಕೋದಿರ್ಬೋದು, ಹೈನುಗಾರಿಕೆ ಇರ್ಬೋದು, ಅಥವಾ ಜೇನು ಸಾಕಾಣಿಕೆ ಇರ್ಬೋದು, ಮೀನು ಸಾಕಾಣಿಕೆ ಇರ್ಬೋದು, ಇಂಥವೆಲ್ಲ ಎಲ್ಲವೂ ಅಷ್ಟು ಸಮಗ್ರ ಕೃಷಿ ಪದ್ಧತಿ, ತೋಟಗಾರಿಕೆ ಇವೆಲ್ಲ ಪದ್ಧತಿ ಮಾಡ್ಕೊಂಡ್ರೆ ನಿಮ್ಗೆ ಒಂದಿಲ್ಲದ ಒಂದ್ ಲಾಭ ನಿಮ್ಗೆ ತಟ್ಟೆ ತಟ್ಟತ್ತದೆ. ಅದನ್ನ ಒಂದೇ ಬೆಳೆ ಮಾಡಿ ನಾವು ಬೆಳಿತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದ್ ಬೆಳೆಗೇನ ಅದ್ ಕೆಟ್ಟ ನುಕ್ಸಾನ್ ಆಗ್ತದ್ರೆ ನಿಮ್ಗೆ ತಡಕಡಕನ ಆಗ್ಲನ್ನ. ಎಲ್ಲರಿಗೆ ನೌಕರಿ ಎಲ್ಲಿ ಸಿಗ್ತಾವ? ಎಲ್ಲ ಇವು ತಮ್ಮ ಜಮೀನು ಇದ್ದಾರೋ ತಾವು ಅದನ್ನ ಸ್ವಲ್ಪ ಅದ್ರ ಬಗ್ಗೆ ನೀರಾವರಿ ಪ್ರದೇಶ ಇತ್ತಂದ್ರ ಸ್ವಲ್ಪ ಬೋರ್ವೆಲ್ ಹಾಕೊಂಡು ಏನೋ ಮಾಡ್ಕೊಂಡು ಅಂದ್ರೆ ಒಳ್ಳೆ ಜೀವನ ಸಾಧಿಸಬಹುದು. ನಾವು ಖುಷಿಯಾಗಿ ನಾವು ಮತ್ತೆ ಪ್ರತಿ ಈಗ ತಿಂಗಳ ಏನಿಲ್ಲ, ನಮ್ದು ಒಂದು 2 ಲಕ್ಷ ರೂಪಾಯಿ ಆದಾಯ ಇತ್ತು ನಮ್ಗೆ ಪ್ರತಿ ತಿಂಗಳ. ಖರ್ಚು ಹೋಗಿ 2 ಲಕ್ಷ ಉಳಿತೈತೆ ನಮ್ದು. ಎಲ್ಲ ಖರ್ಚು ಹೋಗಿ ಒಂದು ವರ್ಷಕ್ಕೊಂದು 1 ಕೋಟಿ ರೂಪಾಯಿ ಟರ್ನ್ ಓವರ್ ಆಗತ್ತೆ ನಮ್ದು. ಎಲ್ಲ ಚಾಕಿ ಬಂತು, ದೊಡ್ಡ ಹುಳ ಬಂತು, ಎಲ್ಲ ಖರ್ಚು ಎಲ್ಲ ಒಂದು 25 ಲಕ್ಷ ರೂಪಾಯಿ ನಮ್ಗೆ ಆದಾಯ ಉಳಿತೈತೆ ನೋಡ್ರಿ. ಒಳ್ಳೇದು ಮಲ್ಲೇಶ್ಗೌಡ್ರೆ, ಇದುವರೆಗೆ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿರಿ. ಖಂಡಿತ ರೈತರು, ಸಾಕಷ್ಟು ಕಲ್ತಂತ ಯುವಕರು, ನೀರಾವರಿ ಅನುಕೂಲತೆ ಇದ್ದಂತವ್ರು ಸಮಗ್ರವಾಗಿ ನಿಮ್ಮ ಹಾಗೆ ಕೃಷಿಗಳನ್ನ ಮಾಡಿ ಬೇರೆ ಕಡೆ ಹೋಗಿ ದುಡಿದ್ರ ಬದಲಾಗಿ ವರ್ಷಕ್ಕೆ ಲಕ್ಷಾನುಗಟ್ಟಲೆ ಆದಾಯವನ್ನ ಗಳಿಸಬಹುದು ಅಂತಕ್ಕಂತ ವಿಚಾರವನ್ನ ವ್ಯಕ್ತ ಮಾಡಿದಿರಿ. ಆಸಕ್ತಿ ಉಳ್ಳಂತ ರೈತರು ನಿಮ್ಮ ಫೋನ್ ಸಂಖ್ಯೆಯನ್ನ ಸಂಪರ್ಕ ಮಾಡಬಹುದು. ಮಲ್ಲೇಶ್ಗೌಡ ಪಾಟೀಲ್ ಮಟ್ಟೂರ್ ಅವರ ಫೋನ್ ಸಂಖ್ಯೆನ ನಮ್ಮ ರೈತರಿಗೆ ಮತ್ತು ಯುವ ರೈತರಿಗೆ ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರ ಫೋನ್ ಸಂಖ್ಯೆಯನ್ನ ದಯವಿಟ್ಟು ಬರ್ಕೋಬೇಕು. 7411 11 6388. ಇನ್ನೊಮ್ಮೆ ಫೋನ್ ಸಂಖ್ಯೆನ ಹೇಳ್ತೀನಿ, 7411 11 6388. ಫೋನ್ ಸಂಖ್ಯೆಗೆ ಸಂಪರ್ಕ ಮಾಡಬಹುದು. ಮಲ್ಲೇಶ್ಗೌಡ ಪಾಟೀಲ್ ಮಟ್ಟೂರ್ ಅವ್ರನ್ನ ವಿಚಾರ ವಿನಿಮಯ ಮಾಡ್ಕೋಬಹುದು. ಒಳ್ಳೇದು ಮಲ್ಲೇಶ್ಗೌಡ್ರೆ, ವಿಚಾರ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ರೀ. ನಮಸ್ಕಾರ. ಇದುವರೆಗೆ ಲಿಂಗಸೂರು ತಾಲೂಕಿನ ಮಟ್ಟೂರು ಗ್ರಾಮದ ಪ್ರಗತಿಪರ ರೈತರಾದ ಮಲ್ಲೇಶ್ಗೌಡ ಪಾಟೀಲ್ ಅವರ ಸಮಗ್ರ ಕೃಷಿಯ ಅನುಭವಗಳನ್ನು ಕೇಳಿದ್ರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ ಹವಾಮಾನ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ಅಂದರೆ ಜುಲೈ 18, 2021 10 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದ್ದು ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್ನಿಂದ ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಆರ್ದ್ರತೆಯು 85% ಕನಿಷ್ಠ ಆರ್ದ್ರತೆ 83% ಇರಬಹುದೆಂದು ಅಂದಾಜಿಸಲಾಗಿದೆ ಇನ್ನು ಗಾಳಿಯು ಪ್ರತಿ ಗಂಟೆಗೆ 2 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದೆಂದು ಅಂದಾಜಿಸಲಾಗಿದೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹೇಗಿವೆ ಸಾಮಾನ್ಯವಾಗಿ ಬೆಳೆಗಳನ್ನು ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರಿ ಕೈಗಳೆ ಅಥವಾ ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗುತ್ತದೆ ಬೆಳವಣಿಗೆ ಹಂತದಲ್ಲಿರುವ ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಹಾಗೂ ಪೋಷಕಾಂಶಗಳ ಸಿಂಪರಣೆಯನ್ನು ಕೈಗೊಳ್ಳಬಹುದು ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆಯನ್ನು ಮಾಡಿಸಬೇಕು ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಬಹುದು ಇನ್ನು ತೊಗರಿ ಬಿತ್ತನೆಗೆ ಸಂಬಂಧಪಟ್ಟಂತೆ ತೊಗರಿ ಬಿತ್ತನೆ ಮಾಡಿದ 3 ವಾರಗಳ ನಂತರ ಅಂದರೆ ಕಳೆಗಳು 3-5 ಎಲೆಗಳ ಹಂತದಲ್ಲಿದ್ದಾಗ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಇಮಾಜೈತೆ ಪೈರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು ಬಿತ್ತಿದ 20-25 ದಿನಗಳ ನಂತರ ಸತ್ತುವಿನ ಸಲ್ಫೇಟ್ ಅನ್ನು ಅಂದರೆ 6 ಕಿಲೋಗ್ರಾಂ ಪ್ರತಿ ಎಕರೆಗೆ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆ ಸಮ ಪ್ರಮಾಣದಲ್ಲಿ ಕೊಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು ತೊಗರಿಯಲ್ಲಿ ಮಣ್ಣಿನ ತೇವಾಂಶದ ಸಂರಕ್ಷಣೆಗೆ ಮತ್ತು ಸಸ್ಯಗಳ ಸಂಖ್ಯೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲು ದಟ್ಟವಾಗಿ ಬೆಳೆದಿರುವ ಸಸಿಗಳನ್ನು ಕಿತ್ತು ತೆಗೆಯಬೇಕು ಇನ್ನು ಹತ್ತಿಯನ್ನು ಬಿತ್ತಿದ 20-25 ದಿನಗಳಲ್ಲಿ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರಿಥಯೋಬ್ಯಾಕ್ ಸೋಡಿಯಂ ಅನ್ನು 10 SE ಅಥವಾ 300 ಮಿಲಿಲೀಟರ್ ಕ್ವಿಜಿಲೋಪಾಪ್ ಇಥೈಲ್ ಅನ್ನು 5 SE ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆ ಮಾಡಬೇಕು ಇನ್ನು ಹತ್ತಿ ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರಿ ಕೈಗಳೆ ಅಥವಾ ಅಂತರ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗುತ್ತದೆ ಇನ್ನು ಹೆಸರು ಬೆಳೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಕಂಡುಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 SE ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟೋಪಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು ಇನ್ನು ಶೇಂಗಾ ಬಿತ್ತನೆಗೆ ಸಂಬಂಧಪಟ್ಟಂತೆ ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಬೇಕು ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಾಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರ ವಹಿಸಬೇಕು ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು ಇನ್ನು ಗೋವಿನ ಜೋಳಕ್ಕೆ ಸಂಬಂಧಪಟ್ಟಂತೆ ರೈತರು ಗೋವಿನ ಜೋಳ ಬಿತ್ತನೆಯಾದ 20-25 ದಿನಗಳ ನಂತರ 80% or 4% ಸೋಡಿಯಂ ಲವಣವನ್ನು 0.8 ಕಿಲೋಗ್ರಾಂ ಪ್ರತಿ ಎಕರೆಗೆ ಸಿಂಪರಣೆ ಮಾಡುವುದರಿಂದ ಬಿತ್ತನೆಯ ನಂತರದ ದಿನಗಳಲ್ಲಿ ಬರುವ ದ್ವಿದಳಗಳ ಜಾತಿಯ ಕಸವನ್ನು ನಿಯಂತ್ರಿಸಬಹುದು ಇನ್ನು ಜೋಳ ಬಿತ್ತನೆಗೆ ಸಂಬಂಧಪಟ್ಟಂತೆ ಬಿತ್ತನೆಗೆ ಬೇಕಾಗುವ ಕೃಷಿ ಉಪಕರಣಗಳು ತಳಿಗಳು ಸಿಎಸ್ಎಚ್ 14, 16 ಅಥವಾ 15 ಮತ್ತು ಸಿಎಸ್ಎಚ್ 30 ಇನ್ನು ಬಿತ್ತನೆ ಬೀಜ ಪ್ರತಿ ಎಕರೆಗೆ 3 ಕಿಲೋಗ್ರಾಂ ಬಿತ್ತನೆ ಬೀಜ ಬೇಕಾಗುತ್ತದೆ. ರಾಸಾಯನಿಕ ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ 24, 30, 15, 6 ಸಾರಜನಕವನ್ನು, ರಂಜಕ ಪೊಟ್ಯಾಶ್ ಮತ್ತು ಸತುವಿನ ಸಲ್ಫೇಟ್ ಪ್ರತಿ ಎಕರೆಗೆ ಬಿತ್ತನೆಗೆ ಬೇಕಾಗುವ ರಸಗೊಬ್ಬರಗಳು. ಇನ್ನು ಜೋಳದ ಬಿತ್ತನೆಯನ್ನು 45x15 cm ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಪ್ರತಿ ಕೆಜಿ ಬೀಜಕ್ಕೆ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನು 1.5 ಲೀಟರ್ನಲ್ಲಿ ಬೆರೆಸಿ ಬೀಜೋಪಚಾರವನ್ನು ಮಾಡಬೇಕು. ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಿ ಕಳೆ ನಿಯಂತ್ರಣವನ್ನು ಮಾಡಬೇಕು. ಇನ್ನು ಸೂರ್ಯಕಾಂತಿ ಬಿತ್ತನೆಗೆ ಸಂಬಂಧಪಟ್ಟಂತೆ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಬಳಸಬೇಕು. ಸೂರ್ಯಕಾಂತಿಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RS FH 1887 ತಳಿಗಳನ್ನು ಬಿತ್ತಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ಲೋಪ್ರಿಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆ ಮಾಡಬೇಕು. ಭತ್ತ ಸಸಿಮಡಿ ತಯಾರಿಕೆಗೆ ಸಂಬಂಧಪಟ್ಟಂತೆ ಭತ್ತದಲ್ಲಿ ಆನೆಕೊಂಬು ಕಣೆ ನೊಣ ಹತೋಟಿ ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಫಿಪ್ರೋನಿಲ್ 5 EC ಪ್ರತಿ ಲೀಟರ್ ನೀರಿಗೆ ಅಥವಾ 10 ಕೆಜಿ ಕಾರ್ಬೋಫಿರಾನ್ 3G 1 ಎಕರೆಗೆ ಸಿಂಪಡಿಸಬೇಕು. ಇನ್ನು ತಳಿಗಳು ಗಂಗಾವತಿ ಸೋನ GGV 0501, BPT 5204, GVN 1089, RNR 1548 ಮತ್ತು GVN 1109. ಪ್ರತಿ ಸಸಿಮಡಿಗೆ ಗೊಬ್ಬರ 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ ಜೊತೆಗೆ 80 ಗ್ರಾಂ ಯೂರಿಯಾ, 280 ಗ್ರಾಂ ಸೂಪರ್ ಫಾಸ್ಫೇಟ್ ಮತ್ತು 75 ಗ್ರಾಂ ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಪ್ರತಿ ಸಸಿಮಡಿಗೆ ಈ ಗೊಬ್ಬರಗಳನ್ನು ಬಳಸಬೇಕು. ಇನ್ನು ಟೊಮ್ಯಾಟೊ ಬೆಳೆಗೆ ಸಂಬಂಧಪಟ್ಟಂತೆ ಟೊಮ್ಯಾಟೊ ಸಸಿಗಳನ್ನು ನಾಟಿ ಮಾಡಲು ಜುಲೈ ಮಧ್ಯದಿಂದ ಆಗಸ್ಟ್ ಮಧ್ಯದವರೆಗೆ ಉತ್ತಮ ಕಾಲವಾಗಿರುತ್ತದೆ. ಅರ್ಕ ಅಭೇದ್ ಸಂಕರಣ ತಳಿಯು ಬಹುರೋಗ ಅಂದರೆ ಎಲೆ ಮುಟುರು ನಂಜು ರೋಗ, ದುಂಡಾಣು ಸೊರಗು ರೋಗ, ಆರಂಭದಲ್ಲಿ ಮತ್ತು ಕೊನೆಯ ಹಂತದಲ್ಲಿ ಬರುವ ಅಂಗಮಾರಿ ರೋಗ ನಿರೋಧಕ ಶಕ್ತಿಯ ಗುಣವನ್ನು ಹೊಂದಿರುತ್ತದೆ. ಈ ತಳಿಯು ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಸಮಯದಲ್ಲಿ ಬೆಳೆಯಲು ಸೂಕ್ತವಾಗಿರುತ್ತದೆ. ಇನ್ನು ಜಾನುವಾರುಗಳಿಗೆ ಸಂಬಂಧಪಟ್ಟಂತೆ ಜಾನುವಾರು ಕೊಟ್ಟಿಗೆಗಳು ಎತ್ತರ ಸ್ಥಳದಲ್ಲಿದ್ದು ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತಿರಬೇಕು. ಮಳೆಗಾಲದಲ್ಲಿ ಕರು ಮತ್ತಿತರ ಮರಿಗಳನ್ನು ಮಳೆಯಲ್ಲಿ ನೆನೆಯದಂತೆ ಮತ್ತು ತೀವ್ರತರದ ಶೀತಗಳಿಗೆ ಒಡ್ಡದಂತೆ ಕಾಪಾಡಬೇಕು. ಇವಿಷ್ಟು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ ಹೇಗಿದೆ? ಮಾನ್ಯ ಪೇಟೆ ಧಾರಣೆ ಹೇಗಿದೆ? ಭತ್ತ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ 1,650 ರೂಪಾಯಿಯಿಂದ 1,898 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯ ಹೀಗಿದೆ. ಕಡಲೆಕಾಳು ಜವರಿ 3,366 ರೂಪಾಯಿಯಿಂದ 4,776 ರೂಪಾಯಿಗಳು. ಇನ್ನು ಗುಂಗ್ರಿ ಶೇಂಗಾ 3,815 ರೂಪಾಯಿಯಿಂದ 5,729 ರೂಪಾಯಿಗಳು. ಇನ್ನು ಈರುಳ್ಳಿ 750 ರೂಪಾಯಿಯಿಂದ 1,750 ರೂಪಾಯಿಗಳು. ಇನ್ನು ಸೋನಾ ಮಸೂರಿ 1,288 ರೂಪಾಯಿಯಿಂದ 1,749 ರೂಪಾಯಿಗಳು. ಇನ್ನು ಕೆಂಪು ತೊಗರಿ 5,808 ರೂಪಾಯಿಯಿಂದ 6,098 ರೂಪಾಯಿಗಳು. ಸಿಂಧನೂರಿನ ಮಾರುಕಟ್ಟೆ ಹೇಗಿದೆ? ಒಣಮೆಣಸಿನಕಾಯಿ 4,000 ರೂಪಾಯಿಯಿಂದ 4,000 ರೂಪಾಯಿಗಳು. ಇನ್ನು ನವಣೆ ಹೈಬ್ರಿಡ್ 2,710 ರೂಪಾಯಿಯಿಂದ 2,710 ರೂಪಾಯಿಗಳು. ಇನ್ನು ಕಾವೇರಿ ಸೋನ 1,700 ರೂಪಾಯಿಯಿಂದ 1,850 ರೂಪಾಯಿಗಳು. ಇನ್ನು ಭತ್ತ ANR ಹೊಸದು 1,780 ರೂಪಾಯಿಯಿಂದ 1,884 ರೂಪಾಯಿಗಳು. ಇನ್ನು ಹಳೆಯ ಸೋನ ANR 1900 ರೂಪಾಯಿಯಿಂದ 20,050 ರೂಪಾಯಿಗಳು, ಕ್ಷಮಿಸಿ, 1900 ರೂಪಾಯಿಯಿಂದ